ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಸಂದರ್ಶನವನ್ನು ಕೇಳುತ್ತೀರಿ. ವಿಷಯ: ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪಶುಸಂಗೋಪನೆಯ ಪಾತ್ರ ಹಾಗೂ ನಿರ್ವಹಣೆ. ಭಾಗವಹಿಸುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ವಿಜ್ಞಾನ ವಿಭಾಗದಲ್ಲಿ ಕೃಷಿ ವಿಜ್ಞಾನಿಯಾಗಿರುವ ಡಾ ಜಯಶ್ರೀ ಪತ್ತಾರ್ ಅವರೊಂದಿಗೆ ಆಕಾಶವಾಣಿಯ ನಿವೃತ್ತ ಕೃಷಿ ಕಾರ್ಯಕ್ರಮ ಅಧಿಕಾರಿ ಹೇಮಂತ್ ರಾಂಬಡಿಗಿ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಆಕಾಶವಾಣಿ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದೊಳಗೆ ನಡೀತಾ ಇರುವಂತಹ ಕೃಷಿ ಶೋಧನೆ ಸಾಧನೆ ತುಂಬ ಜನಪ್ರಿಯವಾಗಿರುವಂಥದ್ದು, ರೈತರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಇದು. ನಮಗೆ ಬಹಳ ಹೆಮ್ಮೆಯ ವಿಷಯ, ಯಾಕಂದರೆ ವಿಜ್ಞಾನಿಗಳ ಒಂದು ಸಹಕಾರ ಇತ್ತು ಅಂದರೆ ಖಂಡಿತವಾಗಿಯೂ ಕೂಡ ಉತ್ತಮವಾಗಿ ನಾವು ಬೆಳೆ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ, ಉತ್ತಮವಾದ ಇಳುವರಿ ಬರಬೇಕು ಅಂತಂದರೆ ಉತ್ತಮವಾದ ತಳಿ ಬೇಕಾಗ್ತದೆ, ಉತ್ತಮವಾದ ಒಂದು ನಿರ್ವಹಣೆ ಬೇಕಾಗ್ತದೆ. ಅದನ್ನು ಒಂದು ತಾಂತ್ರಿಕವಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆದರೆ, ಆಧುನಿಕ ತಾಂತ್ರಿಕತೆಗಳನ್ನು ಉಪಯೋಗಿಸಿ ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ನಮಗೆ ಮೋಸಿಲ್ಲ ಮತ್ತು ಉತ್ತಮವಾಗಿ ಇಳುವರಿಯನ್ನು ಪಡಿಬೋದು. ಕಡಿಮೆ ಖರ್ಚಿಟ್ಟುಕೊಂಡು ಕೂಡ ನಾವು ಹೆಚ್ಚು ಬೆಳೆಯನ್ನು ಬೆಳಿಬೋದು. ಆ ನಿಟ್ಟಿನೊಳಗೆ ಕೃಷಿ ತಂತ್ರಜ್ಞರ ಒಂದು ಸಲಹೆಯನ್ನು ತೆಗೆದುಕೊಳ್ಳೋದು ಬಹಳ ಅಗತ್ಯ ಅಂತೇಳಿ ಪ್ರತಿಪಾದನೆ ಮಾಡ್ತಾ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರಿದ್ದಾರೆ, ಪಶುವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡ. ಇವತ್ತು ನೋಡ್ರಿ, ಸಮಗ್ರ ಕೃಷಿ ಅನ್ನೋದು ಬಹಳ ಅವಶ್ಯಕತೆ ಅದ, ಯಾಕಂದ್ರೆ ಒಂದಿಲ್ಲ ಅಂದ್ರೆ ಇನ್ನೊಂದು ಬೇಕಾಗ್ತದೆ ನಮಗೆ. ಪಶುಗಳಾಗಲಿ, ಕುರಿಗಳ ಸಾಕಣೆ ಆಗಲಿ, ಕೋಳಿಗಳ ಸಾಕಣೆ ಆಗಲಿ, ಇವುಗಳೆಲ್ಲ ಮಾಡ್ತಾ ಇರೋದ್ರಿಂದ ಉಪಕಸಬು ಥರ ಒಂದು ಯಾವಾಗಲೂ ಕೂಡ ವರಮಾನ ಇರುವಂಥ ಸಾಧ್ಯತೆ ಇರ್ತದೆ. ನಾವು ಯಾವಾಗಲೂ ಕೈ ಚೆಲ್ಲಿ ಕೊಡುವಂಥ ಸಂದರ್ಭ ಇರೋದಿಲ್ಲ. ಹಾಗಾಗಿ ಅದು ಬಹಳ ಅವಶ್ಯಕತೆ ಅದ. ಸಮಗ್ರ ಕೃಷಿಯತ್ತ ನಾವು ಮುಖ ಮಾಡಿದಾಗ ಇವತ್ತು ಇನ್ನೊಂದು ವಿಶೇಷವಾಗಿದ್ದರೆ ನಮ್ಮ ರೈತ ಬಾಂಧವರು ಸಾವಯವ ಕೃಷಿಯನ್ನು ಬಿಟ್ಬಿಟ್ಟಿದ್ದಾರೆ. ಎತ್ತುಗಳ ಸಾಕಾಣಿಕೆ ಇಲ್ಲ, ಎಮ್ಮೆ ಸಾಕಾಣಿಕೆ ಇಲ್ಲ, ಆಕಳ ಸಾಕಾಣಿಕೆ ಇಲ್ಲ. ಇವತ್ತು ಅವರಿಗೆ ಮಣ್ಣಿನ ಒಂದು ಫಲವತ್ತತೆ ಆಗಬೇಕು ಸಹಜವಾಗಿ ನೈಸರ್ಗಿಕವಾಗಿ ಅಂದರೆ ಹೆಂಗೆ ಸಾಧ್ಯ? ಅದನ್ನು ಇವತ್ತು ನಾವು ಮನಗಾಣಬೇಕಾಗಿದೆ. ಪಶು ಸಾಕಣೆ ಮಾಡುವಲ್ಲಿ ನಾವು ಆಸಕ್ತಿ ತೆಗೆದುಕೊಳ್ಬೇಕು, ಕುರಿ ಕೋಳಿ ಸಾಕಣೆ ಮಾಡೋದರಲ್ಲಿ ಆಸಕ್ತಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ನಮ್ಮ ಜೊತೆಗೆ ಡಾಕ್ಟರ್ ಪತ್ತಾರ್ ಅವ್ರ ಜೊತೆಗೆ ನಮ್ಮ ಹೇಮಂತ್ ರಾಮಡಿಗೆ ಅವರಿದ್ದಾರೆ, ನಾವು ಇಬ್ಬರು ಸೇರಿ ಅವ್ರ ಹತ್ರ ಮಾತಾಡ್ಸೋಣ. ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲ ಕೇಳುಗರಿಗೂ ನಮಸ್ಕಾರ. ನಮ್ಮ ರೈತರಿಗೆ ಆರಂಭಿಕವಾಗಿ ಒಂದೆರಡು ಮಾತುಗಳನ್ನು ಹೇಳಿ ಅಂದರೆ ಸಮಗ್ರ ಕೃಷಿ ಹೇಗೆ ಒಂದು ಭಾಳ ಲಾಭದಾಯಕವಾಗಿದೆ. ಕೃಷಿ ಯಾವತ್ತಲೂ ಲಾಭದಾಯಕನೇ, ಅದು ಸಮಗ್ರವಾಗಿದ್ದಾಗ ಅಂತ. ಕೃಷಿ ಜೊತೆಗೆ ಅದು ಮುಖ್ಯ ಬೆಳೆ ಯಾವುದು, ಉಪ ಬೆಳೆ ಯಾವುದು, ಮತ್ತು ಅದರ ಜೊತೆ ಉಪ ಕಸುಬುಗಳು ಯಾವುವು, ಇವುಗಳನ್ನು ಅಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಆಯ್ಕೆ ಮಾಡಿಕೊಂಡು ಅಂಥ ಕಸುಬುಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಲಾಭ ಹೆಚ್ಚಾಗುತ್ತೆ. ಯಾಕಂದರೆ ಇರುವಂಥ ಸಂಪನ್ಮೂಲದಲ್ಲಿ ಲಾಭದಾಯಕವಾಗಿ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೈಯಲ್ಲಿ ಯಾವಾಗಲೂ ಕಾಸಾಡ್ತವೆ. ಈ ನಿಟ್ಟಿನೊಳಗೆ ನಾವು ಕುರಿ ಸಾಕ್ರಿ, ಕೋಳಿ ಸಾಕಾಣಿಕೆ ಮಾಡಿರಿ, ಆಡು ಸಾಕಾಣಿಕೆ ಮಾಡಿರಿ, ಪಶು ಸಂಗೋಪನೆ ಮಾಡಿರಿ, ಹೈನುಗಾರಿಕೆ ಮಾಡಿರಿ, ಇಂಥವೆಲ್ಲನೂ ಹೇಳ್ತಾ ಇರೋದು. ಈಗ ಜಯಶ್ರೀ ಪಾಟೀಲ್ ಅವರು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ. ಖಂಡಿತ ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರು, ಈಗ ಆರಂಭಿಕವಾಗಿ ನಮ್ಮ ರೈತ ಬಾಂಧವರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಇವತ್ತು ರೈತ ಅಂದರೆ ಕೃಷಿ ಸಾಕ್ಷರ ಆಗಬೇಕಾಗಿದೆ, ಅಂದರೆ ಕೃಷಿಯಲ್ಲಿ ಏನು ಲಾಭ ಇದೆ ಅದನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಮಾಡಬೇಕಾಗಿದೆ. ಆ ನಿಟ್ಟಿನೊಳಗೆ ಒಬ್ಬ ತಜ್ಞೆಯಾಗಿ, ಸೈಂಟಿಸ್ಟ್ ಆಗಿ ನಮ್ಮ ರೈತ ಬಾಂಧವರಿಗೆ ಆರಂಭಿಕ ಮಾತುಗಳನ್ನು ಹೇಳ್ಬೋದಾ? ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಅನ್ನೋದು ಮೊದಲಿಂದ ಪದ್ಧತಿ ಇಲ್ಲ, ಈಗ ಉದ್ಯಮವಾಗಿ ಕನ್ವರ್ಟ್ ಆಗ್ತಾ ಇದೆ. ಈ ಸರ್ ಹೇಳ್ದಂಗೆ ಸಮಗ್ರ ಕೃಷಿ ಪದ್ಧತಿ ಅಂತ ನಾವು ಗಮನ ಕೊಡಬೇಕು. ಸಮಗ್ರ ಕೃಷಿ ಪದ್ಧತಿ ಒಳಗೇ ಕೂಡ ಇವಾಗ ಜಾನುವಾರು ಸಾಕಾಣಿಕೆಯಲ್ಲಿ ಕೂಡ ಇಂಟಿಗ್ರೇಟೆಡ್ ಲೈಫ್ ಸ್ಟಾಕ್ ಫಾರ್ಮಿಂಗ್ ಅಂತ ಬಂದಿದೆ. ಅಂದರೆ ಸಮಗ್ರವಾಗಿ ಮಲ್ಟಿಪಲ್ ಬೇರೆ ಬೇರೆ ಜಾನುವಾರುಗಳಾಗಿರ್ಬೋದು ಅಥವಾ ಕುರಿ ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಸಮಗ್ರವಾಗಿನೇ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ಒಂದು ಸಮಗ್ರ ಕೃಷಿ ಪದ್ಧತಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸುಮಾರು ಜನ ಅಂದರೆ ಜಾಸ್ತಿ ಅಂದರೆ ಗ್ರಾಮೀಣ ಯುವಕರಾಗಿರ್ಬೋದು, ಈಗ ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಅಂದರೆ ಕುರಿ ಮೇಕೆ ಸಾಕಾಣಿಕೆಗೆ ಬಹಳ ಒಂದು ಮಹತ್ವ ಬರ್ತಾ ಇದೆ. ಇದು ಯಾಕಪ್ಪ ಅಂತಂದರೆ ಮೊದಲಿಂದನೂ ಬರೀ ಕುರಿ ಮೇಕೆ ಸಾಕಾಣಿಕೆ ಅಂದರೆ ಕೆಲವೊಂದು ಕಮ್ಯುನಿಟಿ ಮಾತ್ರ ರೆಸ್ಟ್ರಿಕ್ಟೆಡ್ ಇದು, ಕುರಿಗಾಯಿಗಳಾಗಿರ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಎಲ್ಲರೂ ಕೂಡ ಕುರಿ ಮೇಕೆ ಸಾಕಾಣಿಕೆಗೆ ಬಹಳ ಒಂದು ಒತ್ತನ್ನು ಕೊಡ್ತಿದ್ದಾರೆ. ಯಾಕೆ ಅಂತಂದರೆ ಇದು ನಾವು ಮೊದಲೇ ಹೇಳುವಾಗೆ ಕುರಿ ಮೇಕೆ ಒಂದು ಬಡವರ ಆಕಳು ಅಂತ ಹೇಳ್ಬೋದು. ಅದರ ಜೊತೆಗೆ ಇದರ ನಿರ್ವಹಣೆ ಕ್ರಮಗಳಾಗಿರ್ಬೋದು, ಮಾರುಕಟ್ಟೆ ವ್ಯವಸ್ಥೆಗಳು ಬಹಳ ಒಂದು ಸೂಕ್ತವಾಗಿದೆ ಈಗಿನ ಪರಿಸ್ಥಿತಿಯಲ್ಲಿ. ಮತ್ತು ಅದರ ಜೊತೆಗೆ ಏನೇನು ಬೇಕಲ್ಲ ಕುರಿ ಮೇಕೆ ಸಾಕಾಣಿಕೆಗೆ ಅದು ಕೂಡ ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಕುರಿ ಮೇಕೆ ಸಾಕಾಣಿಕೆಗೆ ಜಾಸ್ತಿ ಒಲವನ್ನು ಕೊಡ್ತೇವೆ. ಹೇಮಂತ ರಾಮಡಿಗೆಯವರೇ ನೋಡಿ, ಇವತ್ತೆ ನಮ್ಮ ಸಾವಯವ ಕೃಷಿ ನಾವು ಬಲಪಡಿಸ್ಬೇಕು ಅಂತಂದರೆ ಗೊಬ್ಬರ ಭಾಳ ಮುಖ್ಯ. ಸಾವಯವ ಗೊಬ್ಬರ ವಿಶೇಷವಾಗಿ ಕುರಿ ಮೇಕೆ ಗೊಬ್ಬರ ಭಾಳ ಅತ್ಯುತ್ತಮವಾಗಿ, ನಾವು ಒಂದು ಸಣ್ಣವರಿದ್ದಾಗ ನಾವು ಬೇರೆ ಹೊಲಕ್ಕೆಲ್ಲ ಕುರಿ ಮತ್ತು ಮೇಕೆಯನ್ನು ನಿಲ್ಲಿಸ್ತಾ ಇದ್ದೆ, ಅವ್ರಿಗೆ ಊಟ ಎಲ್ಲ ಉಪಚಾರ ಮಾಡಿ ಮತ್ತು ಅವ್ರಿಗೆ ಇನ್ನಷ್ಟು ದುಡ್ಡು ಕೊಟ್ಟು ಕಳಿಸ್ತಿದ್ವಿ. ಅಂದರೆ ಅದರಿಂದ ಎಷ್ಟು ಫಲಪ್ರದವಾಗಿ ಇನ್ನೂ ಹೆಚ್ಚು ಬೆಳೆ ಬೆಳೀತಿತ್ತು. ಏನಂದರೆ ಈ ಕುರಿ ಆಗಲಿ ಅಥವಾ ಹೈನುಗಾರಿಕೆ ಆಗಲಿ ಆಡು ಸಾಕಾಣಿಕೆ ಆಗಲಿ ಇವುಗಳನ್ನು ಮಾಡಬೇಕು ಅಂತಂದಾಗ ಸಮಗ್ರವಾಗಿ ಮಾಡೋದು ಒಂದು ಸಮಗ್ರ ಕೃಷಿ ಪದ್ಧತಿಯೊಳಗೆ. ಇನ್ನೊಂದು ಇದನ್ನೇ ಮುಖ್ಯವಾಗಿ ಮಾಡುವಂಥದ್ದು, ಯಾಕಂದರೆ ಬಂದಂಥ ಹೊಸ ತಂತ್ರಜ್ಞಾನಗಳು ಇದ್ದಾವೆ ಇವತ್ತು. ಕಟ್ಟಿ ಮೇಯಿಸುವಂಥದ್ದು, ಮನೆಯಲ್ಲಿ ಆಹಾರವನ್ನು ತಯಾರು ಮಾಡಿ ಮೇಯಿಸುವಂಥದ್ದು, ನಮಗೊಂದು ಸ್ವಲ್ಪ ಹೊಲ ಇತ್ತಂದರೆ ಇನ್ನೂ ಅನುಕೂಲ ಜಾಸ್ತಿ ಅನ್ನೋಂಥದ್ದು. ಏನು ಹೇಳ್ತೀರಿ ಜಯಶ್ರೀಯವರು? ನಿಜವಾಗ್ಲೂ ಈಗ ಕುರಿ ಮೇಕೆ ಸಾಕಾಣಿಕೆ ಅಂದರೆ ಬೇರೆ ಬೇರೆ ಹೊಸ ಪದ್ಧತಿಗಳು ಕೂಡ ಬಂದಿದ್ದಾವೆ. ಈಗ ಮೊದಲಾದರೆ ವಲಸೆ ಪದ್ಧತಿ ಅಂತ ಹೇಳ್ತಿದ್ವಿ, ಅಂದರೆ ಈಗ ಒಂದೂರಿಂದ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹಿಂಗೆ ತೊಗೊಂಡು ಹೋಗ್ತಾ ಇದ್ರು, ಮೇಯಿಸ್ಕೋತ ಹೋಗ್ತಾ ಇದ್ರು. ಈಗ ಆ ಪದ್ಧತಿಗಳಿಲ್ಲ, ಯಾಕಂತಂದರೆ ಈಗ ಹೊಸ ಸೈಂಟಿಫಿಕ್ ಮೆಥಡ್ಸ್ ಕೂಡ ಬಂದಿದ್ದಾವೆ. ಅಂದರೆ ಕಡಿಮೆ ಜಾಗದಲ್ಲಿ ಈಗ ಗೋಮಾಳ ಪ್ರದೇಶ ಕೂಡ ಕಡಿಮೆ ಇದೆ, ಮೇಯಿಸುವಂಥ ಪ್ರದೇಶ ಕೂಡ ಕಡಿಮೆ ಇದೆ. ಸೊ ಈ ನಿಟ್ಟಿನೊಳಗೆ ಕಡಿಮೆ ಜಾಗದಲ್ಲೇ ಯಾವ್ಯಾವ ಪದ್ಧತಿಗಳು ಇದ್ದಾವೆ ಅಂತಲೂ ಇದ್ದಾವೆ. ಈಗ ವಲಸೆ ಪದ್ಧತಿನೂ ಕೂಡ ಕೆಲವೊಂದು ಭಾಗದಲ್ಲಿ ಇನ್ನೂ ಪ್ರಚಲಿತ ಇದೆ. ಅದರ ಜೊತೆಗೆ ಅರೆ ವಲಸೆ ಪದ್ಧತಿ ಅಂದರೆ ನಾವು ಸೆಮಿ ಇಂಟೆನ್ಸಿವ್ ಸಿಸ್ಟಮ್ ಅಂತ ಹೇಳ್ತೀವಿ, ಆಮೇಲೆ ಇಂಟೆನ್ಸಿವ್ ಸಿಸ್ಟಮ್ ಅಂತ ಹೇಳ್ತೀವಿ, ಆಮೇಲೆ ಸ್ಟಾಲ್ ಫೀಡಿಂಗ್ ಹೌಸಿಂಗ್ ಅಂತ ಹೇಳ್ತೀವಿ. ಇದನ್ನು ಕೂಡ ಮಾಡಿಕೊಂಡವರು ರೈತರು ಇದ್ದಾರೆ, ಲಾಭನೂ ಪಡ್ಕೊಂತಾನೂ ಇದ್ದಾರೆ. ಅಂದರೆ ಈಗ ಹೊಸ ಪದ್ಧತಿ ಬಂದಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಹೆಚ್ಚು ಇವತ್ತು ಓದಿದಂಥವ್ರು ಇಂಜಿನಿಯರ್ಸ್ ಕೂಡ ಇವತ್ತು ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದು ಇಂತಿಂಥ ಹೊಸ ತಂತ್ರಜ್ಞಾನ ಬಂದಿರೋದ್ರಿಂದ ನಮ್ಗೆ ಬೇಕಾದಂಥ ಮೇವನ್ನು ಕೂಡ ಇದ್ದಾಳೆ. ಏಕದಳ ಇರ್ಬೋದು, ದ್ವಿದಳ ಇರ್ಬೋದು, ಅಥವಾ ಅದನ್ನ ಪೌಷ್ಟಿಕರಿಸಿ ಮಾಡುವಂಥದ್ದು ಮೇವುಗಳು ಇರ್ಬೋದು, ಮತ್ತು ನಮ್ಮಲ್ಲಿರುವಂಥ ದ್ವಿದಳ ಧಾನ್ಯದ ಕಾಳುಗಳನ್ನು ಓಡಿಸಿ ಅದರಿಂದ ಬಂದಂಥ ನುಚ್ಚನ್ನು ತಿನ್ನಿಸೋದಾಗಿರ್ಬೋದು, ಇವೆಲ್ಲವೂ ಕೂಡ ನಾವು ಸ್ಟಾಲ್ ಫೀಡಿಂಗ್ ಅಂತ ಹೇಳ್ತೀವಿ. ಮನೆಯಲ್ಲಿ ಮೇಯಿಸುವಂತ ಪದ್ಧತಿ ಬಹಳ ಅನುಕೂಲ ಅಲ್ಲ? ಹೌದು. ಇಲ್ಲಿ ಏನೇನು ಮಾಡಬಹುದು, ಎಂತೆ ಅಂತ ರೈತರು ಮಾಡಬಹುದು? ಈಗ ಸದ್ಯಕ್ಕೆ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಇರೋರು ಕೂಡ ಇಲ್ಲದೆ ಇರೋರು ಕೂಡ ಮಾಡಬಹುದು, ಯಾಕಂದ್ರೆ ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳಿದ್ದಾವೆ. ಮುಖ್ಯವಾಗಿ ಅಂದ್ರೆ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಡಿಯಲ್ಲಿ ಒಂದು ಉದ್ಯಮವಾಗಿನೇ ಯಾವ ತರನೂ ಮಾಡ್ಕೋಬೇಕಂತೇಳಿ ಕುರಿ ಮೇಕೆ ಸಾಕಾಣಿಕೆಗೆ ಬರ್ತಾ ಇದೆ. ಸೊ ಅದು ಆ ಸೌಲಭ್ಯವನ್ನು ಕೂಡ ಉಪಯೋಗ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ತಮ್ಮದೇ ಒಂದೇನಾದ್ರು ಸ್ವಂತ ಕಡಿಮೆ ಜಾಗದಲ್ಲಿ ಇತ್ತು ಅಂತಂದ್ರೆ, ಒಂದು ಎಕರೆ ಅಥವಾ 2 ಎಕರೆ ಇತ್ತು ಅಂತಂದ್ರೆ ತಾವೇ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮಾಡ್ಕೋಬಹುದು. ಬರೀ ನಾವು ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಅದರಲ್ಲೂ ನಾವು ಸಮಗ್ರವಾಗಿ ಕೆಳಗಡೆ ಕೋಳಿ ಸಾಕಾಣಿಕೆ ಕೂಡ ಒಂದು ವ್ಯವಸ್ಥೆ ಕೂಡ ಬಂದಿದೆ ಈಗ. ಅಂದ್ರೆ ಈಗ ಅಟ್ಟದ ಪದ್ಧತಿ ಅಂತ ಹೇಳ್ತೀವಲ್ಲ, ಸೊ ಕುರಿ ಮೇಕೆನ ನಾವು ಮೇಲುಗಡೆ ಸಾಕಾಣಿಕೆ ಮಾಡಿ ಅದರ ಜೊತೆಗೆ ಕೆಳಗಡೆ ಕೋಳಿ ಸಾಕಾಣಿಕೆ ಕೂಡ ಮಾಡಿಕೊಂಡು ಲಾಭನ ಪಡ್ಕೊತಾ ಇದ್ದಾರೆ. ಸೊ ಇದನ್ನು ಕೂಡ ಮಾಡ್ಕೋಬಹುದು. ತ್ರೀ ಟೈರ್ ಇದ್ರ ಮೇಲೂ ಕೂಡ ಕೆಲವೊಂದು ಜನ ಈಗ ಮೊಲ ಸಾಕಾಣಿಕೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಳಗಡೆ ಕುರಿ ಮೇಕೆ, ಮೇಲೆ ಮೊಲ ಸಾಕಾಣಿಕೆ, ಆಮೇಲೆ ಮತ್ತೆ ಕೆಳಗಡೆ ಕೋಳಿ ಸಾಕಾಣಿಕೆ, ಈ ತರನು ಮಾಡ್ತಾರೆ. ಮೀನು ಸಾಕಾಣಿಕೆ ಕೂಡ ಮಾಡ್ತಿದ್ದಾರೆ. ಅದರಲ್ಲಿ ಕೆಲವೊಂದು ವೈಜ್ಞಾನಿಕ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಈಗ ಮುಖ್ಯವಾಗಿ ಇದನ್ನ ಸಮಗ್ರವಾಗಿ ಕುರಿ ಮೇಕೆ ಮತ್ತೆ ಕೋಳಿ ಸಾಕಾಣಿಕೆ ಅಂತ ಬಂದಾಗ ಅದರದ್ದು ಕುರಿ ಮೇಕೆದು ಗಂಜಲ ಬೀಳ್ತಾ ಇರುತ್ತೆ, ಆಮೇಲೆ ಹಿಕ್ಕೆಗಳು ಬೀಳ್ತಾ ಇರ್ತವೆ. ಸೊ ಇದನ್ನು ನಾವು ಯಾವ ಥರ ಸಾಕಾಣಿಕೆ ಆಯ್ಕೆ ಮಾಡ್ಕೋಬೇಕು ಅಂತ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಇಲ್ಲಿ ನಾವು ಕೋಳಿನ ಯಾವ ತಳಿನ ತರಬೇಕು, ಎಷ್ಟು ವಾರದ ತರಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ ಹುಟ್ಟುತ್ತೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ, 4 ವಾರ ಮೇಲ್ಪಟ್ಟ ಅಂದ್ರೆ 5ನೇ ವಾರದ್ದು ಯಾವುದೇ ಒಂದು ಸ್ಥಳೀಯ ಕೋಳಿಗಳನ್ನ ನಾವು ತರಬಹುದು. ಸ್ಥಳೀಯ ಕೋಳಿಗಳಾದ ನೀವು ನಾಟಿ ಕೋಳಿ ಆಗಿರ್ಬೋದು, ಆಮೇಲೆ ಡಿಪಿ ಕ್ರಾಸ್ ಆಗಿರ್ಬೋದು, ಗಿರಿರಾಜ, ಸ್ವರ್ಣಧಾರ, ಈ ಏನೇನು ಇದಾವಲ್ಲ ಅವನು ಕೂಡ ಕೆಳಗಡೆ ಸಾಕೋಬಹುದು. ಈಗ ಬ್ರಾಯ್ಲರ್ ಕೋಳಿ ಅಂತ ಅಂತಾರೆ, ಬ್ರಾಯ್ಲರ್ ಬೇಗ ಒಂದು ಮಾಂಸದ ಉತ್ಪಾದನೆಗೆ ಬಳಸಲಿಕ್ಕೆ ಯೂಸ್ ಮಾಡ್ತಾರೆ, ಅದಕ್ಕೆ ಯೂಶ್ವಲಿ ನಾವು ವೈಟ್ ಲೆಗ್ ಹಾರ್ನ್ ಅಂತ ಹೇಳ್ತೀವಿ. ಆ ಕೋಳಿನ ನಾವು ಯೂಶ್ವಲಿ ಇಲ್ಲಿ ಕೆಳಗಡೆ ಸಾಕಾಣಿಕೆ ಮಾಡಬಾರ್ದು. ಸೊ ಸ್ಥಳೀಯ ಕೋಳಿಗಳು ಯಾವುದೇ ಇರಲಿ ಅದನ್ನ ನಾವು ಉಪಯೋಗ ಮಾಡ್ಕೋಬಹುದು. ಸೊ ಇದು ಕೂಡ ಒಂದು ಲಾಭದಾಯಕವಾಗೇ ಇದೆ ಈಗ ಸದ್ಯಕ್ಕೆ. ಇನಿಷಿಯಲ್ ಆಗಿ ನಿಮಗೆ ಸ್ವಲ್ಪ ಖರ್ಚು ಜಾಸ್ತಿ ಅನಿಸಿದ್ರು ಕೂಡ ಒಂದು ಸಸ್ಟೈನೇಬಲ್ ಆಗಿ ಒಂದು ಲಾಭವನ್ನ ಪಡ್ಕೋಬಹುದು ಇದರಿಂದ. ಹೌದು, ಇಲ್ಲಿ ಇಂಥ ಹೊಸ ತಂತ್ರಜ್ಞಾನವನ್ನ ಅಳವಡಿಸುವಂತ ಸಂದರ್ಭದೊಳಗೆ ಮೂಲ ಬಂಡವಾಳ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹೌದು, ಮೂಲ ಬಂಡವಾಳ ಮತ್ತೆ ಜಾಸ್ತಿ ಬೇಕಾದ್ರೂ ಅದು ಒಂದ್ ಸರಿ ಇರುತ್ತೆ, ಪ್ರತಿ ಸಾರಿ ಅಲ್ಲ. 10-15 ವರ್ಷ ಆ ಮೂಲ ಬಂಡವಾಳಕ್ಕೆ ಯಾವುದೇ ಚ್ಯುತಿ ಬರುವುದಿಲ್ಲ, ಹಾಗಾಗಿ ಮಾಡ್ತೇವೆ. ಇವತ್ತು ನಾವು ಕುರಿ ಮತ್ತು ಆಡು ಸಾಕಾಣಿಕೆ ಮಾಡುವಂತ ಸಂದರ್ಭದೊಳಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಹೆಚ್ಚು ಮಳೆ ಆಗುವ ಪ್ರದೇಶ, ಬಯಲು ಸೀಮೆ, ಹಿಂಗೆಲ್ಲಾನು ಇರ್ತವೆ. ಹಾಗಾಗಿ ಇಲ್ಲಿ ತಳಿಗಳು ಬೇರೆ ಬೇರೆ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಆ ಪ್ರದೇಶಕ್ಕೆ ಅನುಗುಣವಾಗಿ ಹೇಗೆ ಅಂತ. ಹೌದು, ನಿಜವಾಗ್ಲೂ. ಯಾಕಂದ್ರೆ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಒಂದು ತಂಪಾದ ವಾತಾವರಣ ಅದಕ್ಕೆ ಜಾಸ್ತಿ ಆಗಿ ಬರಲ್ಲ. ಈಗ ಸಾಯೋ ಪ್ರಮಾಣ ಕೂಡ ಈಗ ಡಿಸೆಂಬರ್ ನವೆಂಬರ್ ಎಲ್ಲ ಜಾಸ್ತಿ ಆಗಿರುತ್ತೆ. ಅದಕ್ಕೆ ತಂಪಾದ ವಾತಾವರಣದಲ್ಲಿ ಏನಾದರೂ ಅಂದ್ರೆ ಆ ಸ್ಥಳದಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮಾಡಬೇಕು ಅಂದರೆ ಕೊಟ್ಟಿಗೆ ಪದ್ಧತಿಯಲ್ಲಿ ಹೋಗ್ಬೋದು, ಯಾಕಂದ್ರೆ ಅಲ್ಲಿ ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟ್ ಇರುತ್ತೆ. ಸೊ ಅದನ್ನು ಹೋಗ್ಬೋದು. ಇಲ್ಲಪ್ಪ ಅಂದರೆ ಉಳ್ಕದ ಪ್ರದೇಶದಲ್ಲಿ, ಉಷ್ಣವಲಯ ಪ್ರದೇಶದಲ್ಲಿ ಗ್ರೇಸಿಂಗ್ ಮೆಥಡ್ನ ಉಪಯೋಗ ಮಾಡ್ಬೋದು. ಮುಖ್ಯವಾಗಿ ಹೇಮಂತ್ ಅವರ, ಈಗ ನೋಡ್ರಿ ಹಸು ಸಾಕಾಣಿಕೆ ಮಾಡೋದು, ಈಗ ನಾವು ಕಲ್ಯಾಣ ಕರ್ನಾಟಕ ಕಡೆ ಹೋದರೆ ಆಕಳುಗಳನ್ನು ಸಹ ಮತ್ತು ಎಮ್ಮೆಗಳನ್ನು ಹೊರಗೆ ಕಟ್ಬಿಡ್ತಾರೆ ಕಾಳಜಿ ಮಾಡೋದ್ರೆ, ಆದರೆ ಅವನ್ನು ಕೊಟ್ಟಿಗೆ ಮಾಡಿ ಅವ್ರಿಗೆ ಒಂದು ರಕ್ಷಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಹೆಂಗೆ ಚಲೋ ಆಗ್ತದೆ. ಹಂಗೆ ಇವು ಕುರಿ ಮತ್ತು ಮೇಕೆಗಳನ್ನು ರಕ್ಷಣೆ ಮೂಲಕವಾಗಿ ಅಂದರೆ ಬೆಚ್ಚಗೆ ಇಟ್ಟು ಸಾಕ್ಲಿಕ್ಕೆ ಸಾಧ್ಯ ಆದರೆ ಹೆಚ್ಚು ಇಳುವರಿಯನ್ನು ಕೊಡ್ತಾವೆ ಮತ್ತು ಮುಖ್ಯವಾಗಿ ಅವು ಸದೃಢವಾಗಿ ಬೆಳೀತಾವೆ. ಅದು ಬಹಳ ನಮ್ಮ ರೈತ ಬಾಂಧವರು ಅರ್ಥ ಮಾಡ್ಕೊಳ್ಬೇಕು. ಅದೇ ಈಗ ತಳಿಗಳು ಕೂಡ ಅಷ್ಟೇ, ಇದು ಬೇರೆ ಬೇರೆ ತಳಿಗಳಿದಾವೆ, ಕುರಿಯಲ್ಲೂ ಇದಾವೆ ಮತ್ತೆ ಮೇಕೆಯಲ್ಲೂ ಇದಾವೆ. ಈಗ ಕಾಶ್ಮೀರಲ್ಲಿ ಇರುವಂತ ತಳಿಗಳನ್ನ ನಾವು ಇಲ್ಲಿ ತಂದು ಸಾಕಾಗಲ್ಲ, ಯಾಕಂದ್ರೆ ಅಲ್ಲಿ ಬಹಳ ಒಂದು ತಂಪಾದ ಇರೋದ್ರಿಂದ ಅಲ್ಲಿ ಆ ಎನ್ವೈರನ್ಮೆಂಟ್ಗೆ ಬೇರೆ ಹೊಂದ್ಕೊಂಡಿರ್ತವೆ ಅವು. ಸೊ ನಾವು ಅಟ್ಲೀಸ್ಟ್ ಒಂದು ಉತ್ತರದ ಒಂದು ರಾಜಸ್ಥಾನ, ಮಹಾರಾಷ್ಟ್ರ ಈ ಕಡೆ ಏನು ಭಾಗದ ತಳಿಗಳಿದಾವಲ್ಲ ಆ ತಳಿಗಳನ್ನ ಸಾಕೋಬಹುದು. ಮೇಕೆಯಲ್ಲಿ ಬಂದರೆ ಶಿರೋಯಿ ಇದೆ, ಬಾರ್ಬಾರಿ ಇದೆ, ಆಮೇಲೆ ಮಾರ್ವಾರಿ ಅಂತಿದೆ, ತೆಲಿಚೆರಿ ಇದೆ. ಸೊ ಇವನ್ನ ನಾವು ಸಾಕೋಬಹುದು. ಆಮೇಲೆ ಕುರಿಯಲ್ಲಿ ಬಂದರೆ ನಮ್ಮಲ್ಲಿ ಡೆಕ್ಕಣಿ ಇದೆ, ಕೆಂಗುರಿ ಇದ್ದಾವೆ, ಆಮೇಲೆ ಮೌಳಿ ಅಂತ ಇದಾವೆ, ಅವನು ಕೂಡ ನಾವು ಸಾಕೋಬಹುದು. ಹಾಲಿನ ತಳಿಗಳಂತ ಬರ್ತವೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ಆಸ್ ಅನ್ ಎಂಟರ್ಪ್ರಿನರ್ ಆಗಿ ಹಾಲಿನ ಉತ್ಪಾದನೆ ಕೂಡ ಮಾಡ್ತಾ ಇದಾರೆ ಕೆಲವೊಂದು ಭಾಗದಲ್ಲಿ. ಕೆಲವೊಂದು ರೈತರು ಏನ್ ಮಾಡ್ತಾರಂದ್ರೆ 2-3 ತಿಂಗಳ ಮರಿ ತಗೊಂಬಂದು ಅವನ್ನ ಬೆಳೆಸಿ ಮೇವು ಹಾಕಿ ಬೆಳೆಸಿ 1 ವರ್ಷ ಬೆಳೆಸಿದ್ರು ಅಂದ್ರೆ ಈಗ 3,000 ಹಾಕಿದ್ರು ಅಂತ ತಿಳ್ಕೊಳ್ರಿ, 9,000 ಬರ್ತ. ಹೌದು, 3,000 ಹಾಕಿದ್ರು 9,000 ತೆಗೆದು ಅಂದ್ರೆ 1 ವರ್ಷದಲ್ಲಿ 2 ಪಟ್ಟು ಲಾಭವನ್ನ ಕೊಡುವಂತದ್ದು. ಖರ್ಚು ವೆಚ್ಚ ಒಂದು 3,000 ತೆಗೆದ್ರು 3,000 ರೂಪಾಯಿ ಜಾಸ್ತಿ ನಮ್ಗೆ. ಹೌದು, ಅದು ಮಾಂಸದ ತಳಿ ಅಂತ ಹೇಳ್ತೀವಿ, ಆಲ್ ಇನ್ ಆಲ್ ಔಟ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಕೇವಲ ಬರೀ ಗಂಡನ ಅಥವಾ ಹೆಣ್ಣನ್ನ ತಗೊಂಡ್ಬಿಟ್ಟು ಕುರಿ ಮೇಕೆ, ಮೇಕೆ ಯೂಶ್ವಲಿ ನಾವು ರೈತರು ಮಾಂಸಕ್ಕೆ ಇದ್ ಮಾಡೋದಿಲ್ಲ, ಕುರಿ ಯಾಕಂದ್ರೆ ಜಾಸ್ತಿ ತೂಕ ಬರುತ್ತೆ ಅದಕ್ಕೆ. ಸೊ ಅದಕ್ಕೆ ಆ ತಳಿಗಳನ್ನ ಮುಖ್ಯವಾಗಿ ಡೆಕ್ಕಣಿ ಆಗಿರ್ಬೋದು, ಕೆಂಗೂರಿ ಆಗಿರ್ಬೋದು, ಈ ಮೌಳಿ ಆಗಿರ್ಬೋದು, ನಮ್ಮ ತಳಿಗಳಿದಾವೆ ಇವು ಕರ್ನಾಟಕ ತಳಿಗಳು. ಸೊ ಇವನ್ನ ಚೆನ್ನಾಗಿ ಅವನ್ನ ಮೇಯಿಸಿ ಅದಕ್ಕೆ ಬೇರೆ ಬೇರೆ ಔಷಧಿಗಳನ್ನ ಕೊಟ್ಟು 8-10 ತಿಂಗಳಲ್ಲೇ ಚೆನ್ನಾಗಿ ಅದು ತೂಕ ಬರುತ್ತೆ. ಸೊ ಅದ್ರ ಕಿಮ್ಮತ್ತು ಮಾರ್ಕೆಟ್ ಅಲ್ಲಿ ಕೂಡ ಚೆನ್ನಾಗಿ ಸಿಗುತ್ತೆ. ನೋಡ್ರಿ, ಆದ್ರೆ ಅವುಗಳ ಆರೋಗ್ಯವನ್ನ ನಾವು ಸೂಕ್ಷ್ಮ ನೋಡ್ಬೇಕಾಗ್ತದೆ. ಆಹಾರ ಚೆನ್ನಾಗಿತ್ತು ಅಂದ್ರೆ ಖಂಡಿತವಾಗಿ ಕೂಡ ಸದೃಢವಾಗಿ ಬೆಳೀತದೆ. ವಿಶೇಷವಾಗಿ ಕುರಿ ಮತ್ತು ಮೇಕೆಗಳು ಆಹಾರ ಚೆನ್ನಾಗಿ ಕೊಡ್ಲೇಬೇಕು, ಯಾಕಂದ್ರೆ ಅವುಗಳ ತೂಕ ಜಾಸ್ತಿ ಆದ್ರೆ ಅವುಗಳನ್ನ ಮಾರ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ, ಬೆಲೆ ಸಿಗುತ್ತೆ, ಮತ್ತೆ ಅವು ಸದೃಢವಾಗಿ ಬೆಳೀತಾವ. ಆ ನಿಟ್ಟಿನೊಳಗೆ ಆಹಾರ ಪದ್ಧತಿ ಅಂದ್ರೆ ಮೂಲ ಬಂಡವಾಳ ಬಿಟ್ಟರೆ ಹೆಚ್ಚು ಖರ್ಚು ಬರುದು ಆಹಾರಕ್ಕೆ. ಹೌದು, ಹಾಗಾಗಿ ನಮ್ಮದೇ ಅಂತ ಹೊಲ ಇತ್ತು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ದ್ವಿದಳ ಧಾನ್ಯದ ಮೇವಿನ ಬೆಳೆಗಳನ್ನು ಬೆಳಿಬೋದು, ಏಕದಳ ಮೇವಿನ ಬೆಳೆಗಳನ್ನು ಬೆಳಿಬೋದು. ಇಲ್ಲ, ನಮ್ಮ ಬಯಲು ಸೀಮೆಯಲ್ಲಿ ಅನೇಕ ರೈತರು ಜೋಳ ಬೆಳೀತಾರ, ದನಕರುಗಳು ಇರೋದಿಲ್ಲ, ಅವರು ಸುಡ್ತಿರ್ತಾರ ಅಥವಾ ಸುಮ್ಮನೆ ಬಿಟ್ಟಿರ್ತಾರ, ಹಿಂಗೆಲ್ಲ ಆಗ್ತಿರ್ತಾರೆ. ಅದನ್ನ ಹೋಗಿ ಕಡಿಮೆ ಬೆಲೆ ಇರುತ್ತೆ ಕೊಂಡ್ಕೊಂಬಂದು ನಾವು ಅದನ್ನು ಬಣಿವು ಒಟ್ಟುದಾಗಿರ್ಬೋದು, ಇಲ್ಲಾಂದ್ರೆ ಸೈಲೈಸ್ ಮಾಡಿ ಅದನ್ನು ಕೂಡ ತಯಾರು ಮಾಡಿ ನಾವು ಇಂಥವೆಲ್ಲ ಆಹಾರಕ್ಕಾಗಿ ಉಪಯೋಗಿಸಿದ್ರೆ ಅಲ್ಲಿ ಖರ್ಚು ಸಿಕ್ಕಾಬಿಟ್ಟೆ ಕಡಿಮೆ ಆಗ್ಬಿಟ್ಟು. ಹೌದು, ಈ ಧಾರವಾಡ ಭಾಗದಲ್ಲಿ ಅಂತಂದ್ರೆ ಜಾಸ್ತಿ ಈಗ ನವಲ್ಗುಂದೆಲ್ಲ ಕಡಲೆ ಹೊಟ್ಟು, ಶೇಂಗಾ ಹೊಟ್ಟು ಎಲ್ಲ ಸಿಗ್ತದೆ, ಹೆಸರು ಹೊಟ್ಟು, ಅದನ್ನು ಕೂಡ ಕುರಿ ಮೇಕೆ ಸೂಕ್ತ. ಮುಖ್ಯವಾಗಿ ಅಂತಂದ್ರೆ ನಾವು ಹಸಿರು ಮೇವನ್ನು ಕೊಡ್ಲೇಬೇಕು. ಈ ಕೊಟ್ಟಿಗೆ ಪದ್ಧತಿ ಅಂದ್ರೆ ಹಸಿರು ಮೇವು ಕೊಡ್ಲೇಬೇಕು, ಅದ್ರ ಜೊತೆ ಒಣ ಹೊಟ್ಟನ್ನು ಕೊಡಬೇಕಾಗುತ್ತೆ. ಈ ಹಸಿರು ಮೇವು ಅಂದ್ರೆ ಮಾಮೂಲಿ ನಾವು 5-10 kg ಡಿಪೆಂಡಿಂಗ್ ಆನ್ ಅದ್ರದ್ದು ದೇಹದ ತೂಕದ ಮೇಲೆ ಕೊಡಬೇಕಾಗುತ್ತೆ. ಅದ್ರ ಜೊತೆ ಒಣ ಹೊಟ್ಟನ್ನು ಕೂಡ ಅವು ಇಷ್ಟಪಡ್ತವೆ. ಅದ್ರ ಜೊತೆಗೆ ನಾವು ಕಾನ್ಸಂಟ್ರೇಟ್ ಫೀಡ್ ಅಂತಾನು ಹೇಳ್ತೀವಿ. ಸೊ ಅದಕ್ಕೆ ದಾನಿ ಮಿಶ್ರಣ, ಮನೆಯಲ್ಲೇ ಸ್ಥಳೀಯವಾಗಿ ಗೋವಿನ ಜೋಳ ಆಗಿರ್ಬೋದು ಸರ್ ಹೇಳ್ದಂಗೆ, ಅಲ್ಲಿ ಏನೇನು ಸ್ಥಳೀಯವಾಗಿ ಈಗ ಶೇಂಗಾ ಬೆಳ್ಕೋತಿರ್ತಾರೆ, ಕಡಲೆ ಬೆಳ್ಕೋತಿರ್ತಾರೆ, ಸೋಯಾಬೀನ್ ಬೆಳ್ಕೋತಿರ್ತಾರೆ, ಸೊ ಅವನ್ನ ನಾವು ಸ್ಥಳೀಯವಾಗಿ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಈಗ 100 kg ಒಂದು ದಾನಿ ಮಿಶ್ರಣ ನಾವು ಮಾಡ್ಕೋಬೇಕಂದ್ರೆ ಅಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಒಂದು 45% ಇದೆ. ಯಾವುದೇ ಒಂದು ನುಚ್ಚುಕಾಳು ಅಂತ ಹೇಳ್ತೀವಲ್ಲ, ಅದನ್ನ ಏಕದಳದ ಕಾಳುಗಳನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆ ತೌಡು ಕೂಡ ಹಾಕಬೇಕಾಗುತ್ತೆ, ಅದನ್ನು 20% ಹಾಕಬೇಕಾಗುತ್ತೆ. ಆಮೇಲೆ ಒಂದು ಎಣ್ಣೆ ಕಾಳುಗಳು ಬೇಕಾಗುತ್ತೆ, ಅಂದರೆ ಪ್ರೋಟೀನ್ ಯುಕ್ತವಾದ ಆಹಾರ ಕೂಡ ಅದಕ್ಕೆ ಬೇಕು, ಯಾಕಂದರೆ ದೇಹದ ತೂಕ ಚೆನ್ನಾಗಿ ಬರಬೇಕಲ್ಲ. ಸೊ ಅದನ್ನು ಒಂದು 30% ಅಷ್ಟು ಇಡಬೇಕಾಗುತ್ತೆ. ಕೆಲವೊಂದು ಮಿನರಲ್ ಮಿಕ್ಸರ್ ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಅದೊಂದು 5%. ಸೊ ಟೋಟಲ್ ಒಂದು 100 kg ನಾವು ದಾನಿ ಮಿಶ್ರಣ ಮಾಡ್ಕೋಬೇಕು ಅಂದರೆ ಇವೆಲ್ಲನ ಅಂಶಗಳನ್ನು ಒಂದು ಬ್ಯಾಲೆನ್ಸ್ಡ್ ರೇಷನ್ ಅಂತಾಗಿ ನಾವು ತಯಾರು ಮಾಡಿಕೊಂಡು ಅದಕ್ಕೆ ಒಂದು ವಯಸ್ಕ ಆಡೆ ಆಗಿರ್ಬೋದು ಅಥವಾ ಕುರಿ ಆಗಿರ್ಬೋದು ಸುಮಾರು 1/2 kg ಇಂದ 1/2 kg ವರೆಗೂ ಕೊಡಬೇಕಾಗುತ್ತೆ. ಹೇಮಂತ, ನಮ್ಮ ಅಜ್ಜಿ ಆಕಳ ಸಾಕ್ತಿದ್ದನು, ಆಕಳ ಅವಕ್ಕೆಲ್ಲ ಏನ್ ಮಾಡ್ತಿದ್ದಂದ್ರೆ ಅವು ಹುಳ್ಳಿಕಾಳು, ಹುಳ್ಳಿ ಬೇಳೆ ಹುಳ್ಳಿ ಕಾಳುಗಳನ್ನ ನೆನೆಸಿಟ್ಟು ಅವುಗಳನ್ನ ತಿಂದ್ರ ಬಹಳ ಸದೃಢವಾಗಿ ಹಾಲು ಚಲೋ ಕೊಡ್ತಿದ್ದವು. ಹಾರ್ಸ್ ಗ್ರಾಮ್ ಅಂತಾರೆ. ಹಾ ಹಾ ಹಾ, ಅಂದ್ರೆ ನೋಡೋದು ಕುದುರೆ ಕೊಡುವಂತ ಆಹಾರ. ಹೌದಲ್ರಿ, ಕುದುರೆ ಅದನ್ನ ಕೊಟ್ಟರು ಕುದುರೆಗೆ ಶಕ್ತಿ ಸಿಕ್ಕಾಬಿಟ್ಟೆ ಅದ್ರ ಎಲ್ಲಾ ಪ್ರಾಣಿಗಳಿಗೂ. ಅದು ಮುಖ್ಯವಾಗಿ ಡಾಕ್ಟರ್ ಜಯಶ್ರೀ ಅವರೇ, ಈಗ ಒಂದು ಟಾನಿಕ್ ಅನ್ನೋದು ಬಹಳ ಮುಖ್ಯ. ಈ ಆಹಾರ ಜೊತೆಗೆನೆ ಒಂದು ಟಾನಿಕ್ ಅನ್ನೋ ತರ ತಿಂಗಳಿಗೆ ಒಂದ್ಸರಿ, 15 ದಿವಸಕ್ಕೆ ಒಂದ್ಸರಿ ಈ ತರ ಉತ್ತಮವಾದ ಪೌಷ್ಟಿಕ ಹೆಚ್ಚಿರುವಂತ ಆಹಾರ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಅವು ಯಾವ ರೋಗ ಇಲ್ದೇನೆ ಮುಂದೆ ಬೆಳಿತಾವು, ಮತ್ತೆ ಅವು ತಳಿಗಳನ್ನು ಕೂಡ ಅಲ್ಲ ಒಳ್ಳೆಯ. ಅಂದ್ರೆ ಯಾವುದೇ ಒಂದು ಟಾನಿಕ್ ನ ಕೊಡಬೇಕು ಅಂದ್ರೆ ಅದು ಜಾನುವಾರು ಆಗಿರ್ಬೋದು, ಕುರಿ ಮೇಕೆ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಅದಕ್ಕೆ ನಾವು ಫಸ್ಟು ಡಿವರ್ಮಿಂಗ್ ಅಂತ ಮಾಡ್ಬೇಕಾಗ, ಜಂತು ಹುಳಿದ ಔಷಧವನ್ನ ಕೊಡ್ಬೇಕಾಗುತ್ತೆ. ಕೆಲವೊಂದು ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ ಹೊರಗಡೆ ಮೇಯಿಸ್ತಿರ್ತಾರೆ, ಅದರಲ್ಲಿ ಗೊತ್ತಿರೋದಿಲ್ಲ, ಈಗ ಮೇವು ಹಾಕ್ತಿರ್ತಾರೆ ಅದ್ರಲ್ಲಿ ಹುಳ ಇರ್ತವೆ. ಸೊ ಜಂತು ಹುಳದ ಒಂದು ಔಷಧವನ್ನ ಕೊಟ್ಟು, ಬೇರೆ ಬೇರೆ ಜಂತು ಹುಳುಗಳು ಇದೆ ಕಮರ್ಷಿಯಲ್ ಆಗಿ ಅವೈಲೇಬಲ್ ಇದಾವೆ, ಟ್ರೈಕ್ಲೋಬೆಂಡ ಇದೆ, ಬೇರೆ ಬೇರೆ ಆಲ್ಬೆಂಡಾಜೋಲ್ ಇದೆ, ಫೆನ್ಬೆಂಡಾಜೋಲ್ ಅಂತೇಳಿ. ಸೊ ಅದನ್ನು ನಾವು ಕೊಡಲೇಬೇಕಾಗುತ್ತೆ. ಈ ಹುಟ್ಟಿದ ಮರಿಗಳಿಗೂ ಕೂಡ ಒಂದು ಹುಟ್ಟಿದ ಒಂದು 10 ದಿನಕ್ಕೆ ನಾವು ಕೊಡಬೇಕಾಗುತ್ತೆ. ಅದು ಒಂದು ವರ್ಷ ಆಗುವವರೆಗೂ ಪ್ರತಿ ತಿಂಗಳು, ಆಮೇಲೆ ಇಲ್ಲ ಅಂದರೆ 3 ತಿಂಗಳಿಗೆ ಒಂದ್ಸರಿ ಕೊಡಲೇಬೇಕಾಗುತ್ತೆ. ಸೊ ಈ ಥರ ಕೊಡೋದ್ರಿಂದ ಏನಾಗುತ್ತೆ, ಅದ್ರೇನು ಹುಳುಗಳು ಏನು ನಾವು ಆಹಾರ ಕೊಟ್ಟಿರ್ತೀವಲ್ಲ ಅದಕ್ಕೆ ಹೋಗೋದಿಲ್ಲ. ಸೊ ಹುಳುಗಳು ಸತ್ತಾದ್ಮೇಲೆ ಏನಾಗುತ್ತೆ ಅಂದರೆ ದೇಹದ ತೂಕ ಒಂದು ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾವು ಯಾವುದೇ ಒಂದು ಲಸಿಕೆ ಕೊಡಬೇಕಾದ್ರೂ ಅಥವಾ ಟಾನಿಕ್ ಕೊಡಬೇಕಾದ್ರೂ ಕೂಡ ನಾವು ಮೊದಲು ಜಂತು ಹುಳದ ಔಷಧನ ಕೊಡಬೇಕಾಗುತ್ತೆ. ಕೇಳಬೇಕಿದ್ನ, ಯಾಕಂದ್ರೆ ಈಗ ಎಷ್ಟೊಂದು ಜಂತು ಹುಳುಗಳು ರಕ್ತ ಹೀರುವಂತದಾಗಿರ್ಬೋದು ಅಥವಾ ನ್ಯೂಟ್ರಿಷನ್ ನ ಹೀರುವಂತದಾಗಿರ್ಬೋದು ಇರ್ತವೆ. ಸೊ ಅವಾಗ ದೇಹದ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಜಂತು ಹುಳುಗಳ ಒಂದು ಔಷಧನ ಕೊಟ್ಟು ಯಾವುದೇ ಒಂದು ಟಾನಿಕ್ ಆಗಿರ್ಬೋದು ಲಸಿಕೆಯನ್ನು ಕೊಡಲೇಬೇಕು. ಹೇಮಂತ್ ಅವರೇ, ನಾವು ಅಂದ್ರೆ ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಭಾಗದೊಳಗೆ ಈಗ ಕೊಟ್ಟಿಗೆ ತರ ಮಾಡಿ ಮಾಡೋದು ಜನ ಕಡಿಮೆ, ಅಂದ್ರೆ ಅಲೆಮಾರಿಗಳೇ ಕರ್ಕೊಂಡು ಅಡ್ಡಾಡೋದು, ಮತ್ತೆ ಅವು ಸದೃಢವಾಗಿರ್ತಾವೆ, ಹೊರಗಡೆ ಅಡ್ಡಾಡ್ತಿರ್ತಾವಲ್ಲ ಅವು ಎಲ್ಲಿ ಸಿಕ್ಕದ ಹಸುರನ್ನು ತಿಂತಿರ್ತಾವೆ. ಆಮೇಲೆ ಹೊಲದ ಬೀಡ್ ಬಿಟ್ಟಾಗ ಅಲ್ಲಿ ಥಂಡಿ ಚಳಿ ಮಳೆ ಗಾಳಿಗೆ ಅವೆಲ್ಲ ಸದೃಢವಾಗಿ ತಮ್ಮ ಆರೋಗ್ಯವನ್ನು ನೋಡ್ಕೊಂಡಿರ್ತಾವೆ. ತಾವು ಹೇಳಿದಂಗೆ ಈ ಕೊಟ್ಟಿಗೆ ಇಲ್ಲಿ ಕಟ್ಟುವಂತಹ ಈ ಕುರಿ ಮೇಕೆಗಳಿಗೆ ನಾವು ವಿಶೇಷ ಕಾಳಜಿ ಮಾಡಬೇಕು, ಮತ್ತೆ ಇತರ ಜಂತು ಹುಳುಗಳ ಔಷಧ ಕೊಟ್ಟಲಿಕ್ಕೆ ಸಾಧ್ಯ ಮಾತ್ರ. ಅಷ್ಟೇ ಅಲ್ಲದೆ ಕೊಟ್ಟಿಗೆ ಪದ್ಧತಿಯಲ್ಲಿ ನಾವು ಹೊರಭಾಗದಲ್ಲಿ ಒಂದು ಅದಕ್ಕೆ ಅಡ್ಡಾಡ್ಲಿಕ್ಕೆ ಜಾಗನೂ ಬಿಡಬೇಕಾಗುತ್ತೆ. ಯಾಕಂದ್ರೆ ನಾವು ಸ್ವತಂತ್ರತೆಯನ್ನು ಕೊಡಬೇಕಾಗುತ್ತೆ, ಒಳಗಡೆನೆ ಕಟ್ಟಿ ಮೇಯಿಸೋಕೆ ಆಗೋದೂ ಇಲ್ಲ, ಯಾಕಂದ್ರೆ ಅದರದ್ದು ಜೀರ್ಣ ಶಕ್ತಿ ಆಗಿರ್ಬೋದು ಎಲ್ಲನೂ ಅಫೆಕ್ಟ್ ಆಗುತ್ತೆ. ಚಟುವಟಿಕೆ ಇರಬೇಕಾಗುತ್ತೆ. ಸೊ ಅದಕ್ಕೆ ನಾವು ಹೊರಗಡೆನೆ ಅದಕ್ಕೆ ಅಡ್ಡಾಡ್ಲಿಕ್ಕೆ ಈ ಕೊಟ್ಟಿಗೆ ಪದ್ಧತಿ ಆದರೂ ಕೂಡ ನಾವು ಓಪನ್ ಸ್ಪೇಸ್ ಅಂತ ಬಿಡಲೇಬೇಕು ಅದಕ್ಕೆ. ಆದ್ರೆ ಏನ್ ಒಂದ್ ಕಾಳಜಿ ವಹಿಸ್ಬೇಕಂದ್ರೆ ಕೆಲವೊಂದು ಟಗರು ಹಾಯ್ತಿರ್ತಾವ ಹೋಗಿ ಗುದ್ದುದು ಹಂಗೆಲ್ಲ, ಅದು ಮತ್ತೆ ಬೇರೆ ಮರಿಗಳಿಗೆ ಹಾನಿ ಮಾಡಬಾರ್ದು. ಹಂಗಾಗಿ ಟಗರು ಒಂದ್ ಕಡೆ ಬಿಡುದಾಗಿರ್ಬೋದು, ಸ್ವಲ್ಪ ಜಾಸ್ತಿ ಹಾಯ್ಲಿಕ್ಕೆ ಬರುತ್ತೆ, ಅದನ್ನ ಬೇರೆ ಕಡೆನೆ ಬಿಟ್ಬಿಡು. ನೋಡಿ ಎಷ್ಟು ವೈಜ್ಞಾನಿಕ ಇದೆ ಅಲ್ಲ ಡಾಕ್ಟರ್ ಜಯಶ್ರೀ ಅವರೇ, ನೋಡ್ರಿ ಹೇಮಂತ್ ಅವರೇ, ಈ ವೈಜ್ಞಾನಿಕವಾಗಿ ನಾವು ಏನಾದ್ರೂ ಒಂದು ಕಸಬು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಲಾಭ ಆಗ್ತದ. ಇದು ನಮ್ಮ ರೈತ ಬಾಂಧವರು ತಿಳ್ಕೊಳ್ಳಿ. ತಾವೇನು ಹೇಳ್ತೀರಿ, ಈ ಕೃಷಿ ತಾಂತ್ರಿಕತೆ ಅನ್ನೋದು ಎಷ್ಟು ಅವಶ್ಯಕತೆ ಇದೆ, ವಿಶೇಷವಾಗಿ ತಾಂತ್ರಿಕತೆ ವಿಜ್ಞಾನಿಗಳ ಒಂದು ಸಂಪರ್ಕ ಇಟ್ಕೊಳ್ಳೋದು ಎಷ್ಟು ಚಲೋ ಅಂತೀರಿ? ಭಾರಿ ಒಳ್ಳೇದು, ಯಾಕಂದ್ರೆ ತಂತ್ರಜ್ಞಾನ ಇದೆಯಲ್ಲ ಅದು ಒಂದನ್ನು ಅವಲಂಬಿಸಿರಲ್ಲ. ಬರೀ ಬಿಲ್ಡಿಂಗ್ ಕಟ್ಟೋದು ತಂತ್ರಜ್ಞಾನ ಅಷ್ಟೇ ಅಲ್ಲ, ಮರಿ ತರೋದು ತಂತ್ರಜ್ಞಾನ, ತಳಿ ಆಯ್ಕೆ ಮಾಡ್ಕೊಳ್ಳೋದು ತಂತ್ರಜ್ಞಾನ, ಅವಕ್ಕೆ ಆಹಾರ ಕೊಡೋದು ತಂತ್ರಜ್ಞಾನ, ಕ್ಲೀನಾಗಿ ಇಟ್ಕೊಳ್ಳೋದು ತಂತ್ರಜ್ಞಾನ, ಮೇಲೆ ಲಸಿಕೆ ಹೋಗ್ಬೇಕಂತ ಲಸಿಕೆ ಕೊಡೋದು ತಂತ್ರಜ್ಞಾನ. ಈ ಎಲ್ಲ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಾಗ ಅದಕ್ಕೆ ವ್ಯಾಲ್ಯೂ ಬರುತ್ತೆ. ಇದ್ರಾಗೊಂದು ಯಾವುದಾದ್ರೂ ಮಿಸ್ ಆಯ್ತು ಅಂತ ತಿಳ್ಕೊಳ್ರಿ, ನಾವು ಮೊದಲೇ ಬಂಡವಾಳ ಹಾಕಿರ್ತೀವಲ್ಲ ಅದು ಕೂಡ ವೇಸ್ಟ್ ಆದಂಗೆ. ಎಷ್ಟು ನಾವು ಬಂಡವಾಳ ಹಾಕ್ತೀವಿ ಅಷ್ಟು ದುಡ್ಡು ನಮ್ಗೆ ಹೊಳೆ ಬರುತ್ತೆ ಖಂಡಿತ. ಯಾಕಂದ್ರೆ ಬಂಡವಾಳನ ಬಹಳ ಮುಖ್ಯ ಕೃಷಿಯೊಳಗೆ, ಬಂಡವಾಳ ಇರಲಾರ್ದಕ್ಕಾಗಿ ನಾವು ಸೊರಗ್ತಾ ಇರೋದು. ಬೆಳೆ ಆಯ್ಕೆ ಮಾಡ್ಕೊಳಕ್ಕಾಗಲ್ಲ, ತಳಿ ಆಯ್ಕೆ ಮಾಡ್ಕೊಳಕ್ಕಾಗಲ್ಲ, ಸರಿಯಾಗಿ ಗ್ರೇಡಿಂಗ್ ಮಾಡಲಿಕ್ಕಾಗಲ್ಲ, ಮಾರುಕಟ್ಟೆಗೆ ಸಾಗಿಸುವಂಥ ಸಂದರ್ಭದೊಳಗೂ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತೀವಿ. ಇವೆಲ್ಲವೂ ಕೂಡ ಬಂಡವಾಳವನ್ನು ಬಯಸ್ತಾವೆ. ಹಾಗಾಗಿ ಬಂಡವಾಳ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು, ಮತ್ತು ಅದ್ರ ತಕ್ಕಂತೆ ನಾವು ಬೆಳೆ ಆಯ್ಕೆ ಮಾಡ್ಕೋಬೇಕು, ಅದರ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಹಾಕಿದ ಬಂಡವಾಳ ಹೊಳೆ ಬರಬೇಕು. ಡಾಕ್ಟರ್ ಜಯಶ್ರೀ ಪತ್ತಾರ ಅವರೇ, ಈಗ ನೋಡ್ರಿ ಅದು ಒಂದು ಉದ್ಯಮ ಥರ, ಯಾಕಂದರೆ ಇವತ್ತು ಕುರಿ ಸಾಕಾಣಿಕೆ ಇರ್ಬೋದು, ಮೇಕೆ ಸಾಕಾಣಿಕೆ ಇರ್ಬೋದು, ಒಂದು ಉದ್ಯಮವಾಗಿ ಸಾಕಷ್ಟು ರೈತ ಬಾಂಧವರು ಆ ಮೊರಬಂತ ಗ್ರಾಮದೊಳಗೆ ನಾನು ರೈತನ ಸಂದರ್ಶನ ಮಾಡಿದ್ವಿ, ಇಷ್ಟು ಚೆನ್ನಾಗಿ ಅಂದರೆ ಸಾಕಷ್ಟು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅದು ಒಂದು ಉದ್ಯಮವಾಗಿ ಬೆಳೀಲಿಕ್ಕತ್ತದೆ ಈಗ. ಅದಕ್ಕೆ ಬ್ಯಾಂಕುಗಳು ಕೂಡ ಸಾಕಷ್ಟು ಸಾಲ ಸೌಲಭ್ಯವನ್ನು ಕೊಡ್ತಾವೆ. ಸರ್ಕಾರದಿಂದ ಇರುವಂಥ ಈ ಸಾಲ ಸೌಲಭ್ಯಗಳ ಒಂದು ಮಾಹಿತಿ ಏನಾದರೂ ಇದೆಯಾ ಡಾಕ್ಟರ್ ಜಯಶ್ರೀ ಅವರೇ? ಕುರಿ ಮೇಕೆಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ಮಹತ್ವ ಇರೋದ್ರಿಂದ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ, ಅಂದರೆ ನಾವು ಇದನ್ನ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಹೇಳ್ತೀವಿ, NLM ಸ್ಕೀಮ್ ಅಂತ ಹೇಳ್ತೀವಿ. ಸೊ ಇದರೊಳಗೆ ಕುರಿ ಮೇಕೆಗೆ ಒಂದು ಸೌಲಭ್ಯ ಇದೆ. ಸೊ ಬರೀ ಕುರಿ ಮೇಕೆಗಷ್ಟೇ ಅಲ್ಲ, ಕೋಳಿ ಸಾಕಾಣಿಕೆ ಕೂಡ ಇದೆ, ಆಮೇಲೆ ಹಂದಿ ಸಾಕಾಣಿಕೆ ಕೂಡ ಇದೆ. ಸೊ ನೀವು ಕುರಿ ಮೇಕೆ ಒಂದು ಸಾಕಾಣಿಕೆ ಮಾಡ್ತೀನಿ ಅಂತಂದರೆ ಇದು 100-500 ಘಟಕವರೆಗೂ ಇದೆ. ಅಂದರೆ ಈಗ ನಾವು 100 ಕುರಿ ಮೇಕೆಗಳನ್ನು ತರ್ತೀವಿ ಅಂತಂದರೆ ಅದಕ್ಕೆ ಒಂದು 50% ಸಬ್ಸಿಡಿ ಇದೆ ಅಂತ ಹೇಳ್ಬೋದು. ಇದು ಬರೀ ಪ್ರೊಜೆಕ್ಟ್ ಕಾಸ್ಟೇ ಇದು 1 crore ಇದೆ, ಇದು 1 crore. ಓಕೆ. ಸೊ ಇದರಲ್ಲಿ ನೋಡ್ರಿ ಹೇಮಂತ್ ಅವರೇ, ನಮ್ಮ ರೈತ ಬಾಂಧವರು ಕೋಟಿ ವೀರ ಆಗುವಂತ ಅವಕಾಶ. ಹಾ, ಇದರಲ್ಲಿ ಕಾಸ್ಟ್ ವೇರಿಯೇಷನ್ ಅದು ಏನೂ ಇಲ್ಲ. ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್, ಯಾರೇ ಒಂದು ಕುರಿ ಮೇಕೆ ಸಾಕಾಣಿಕೆ ಮಾಡಬೇಕು ಅಂತಂದರೆ ಅವರಿಗೆ ಮುಖ್ಯವಾಗಿ ತರಬೇತಿ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಇದು ಪ್ರೊಜೆಕ್ಟ್ ಒಂದು ಅವಶ್ಯಕತೆ ಏನು ಬೇಕಪ್ಪ ಅಂದರೆ ತರಬೇತಿ, ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದ್ರ ಜೊತೆ ಏನಾದರೂ ಅವರು 500 ಕುರಿದು ಮಾಡ್ತೀನಿ ಅಂದರೆ ಇದು 1 crore ಪ್ರೊಜೆಕ್ಟು. ಸೊ 1 crore ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂದರೆ 50 lakh ಸಬ್ಸಿಡಿ ಸಿಗುತ್ತೆ. ಇದು ಬ್ಯಾಕ್ ಹ್ಯಾಂಡೆಡ್ ಸಬ್ಸಿಡಿ. ಸೊ ಇದನ್ನು ಸಾಕಷ್ಟು ನಮ್ಮ ರೈತರು ಅನುಕೂಲ ಮಾಡ್ಕೋತಾ ಇದ್ದಾರೆ. ಸೊ ಇದು ಒಂದು ಮುಖ್ಯವಾದ ಸೌಲಭ್ಯ ಅಂತ ಹೇಳ್ಬೋದು. ಒಂದಂದರೆ ಈಗ ಸಾಲ ತಗೋತಾರಲ್ಲ ಹೇಮಂತ್ ಅವರೇ, ಆ ಒಂದು ಸಾಲದ ಬಂದಾಗ ಆ ಬಡ್ಡಿ ತುಂಬೋದ್ರ ಬಗ್ಗೆ ಕೂಡ ನಾವು ವಿಚಾರ ಮಾಡಬೇಕು. ಬಡ್ಡಿ ಹಿಂಗಿರ್ತದೆ ಅದಕ್ಕೆ ನಮ್ಮ ಉದ್ಯಮದೊಳಗೆ ನಾವು ಸಾಕಷ್ಟು ಕಾಳಜಿಯಿಂದ ಯಾವ ರೀತಿಯ ನಾವು ಉದ್ಯಮ ಮಾಡ್ಬೇಕಂತೀರಿ? ಅಂದರೆ ಇಲ್ಲಿ ಬ್ಯಾಕ್ ಹ್ಯಾಂಡೆಡ್ ಅಂತ ಹೇಳಿದ್ರೆ ನೋಡ್ರಿ, ಬ್ಯಾಕ್ ಹ್ಯಾಂಡೆಡ್ ಅಂದರೆ ನೀವು ದುಡ್ಡನ್ನು ನೀವು ಮುಂಚೆನ ಕೊಡಲ್ಲ ಅವರು, ಅದು ನೀವು ಯಾರಲ್ಲೇ ತೊಗೊಂಡಿರ್ತೀರಿ ಮೆಟೀರಿಯಲ್ ಸಪ್ಲೈ ಅವರಿಗೆ ಕೊಡ್ತಾರೆ, ಉಳ್ಕಿದ ಬಂಡವಾಳ ನೀವು ಹಾಕಿರ್ತೀರಿ. ನೀವು ಎಷ್ಟು ಆ ಸಾಲವನ್ನು ತೀರಿಸ್ಕೊಂತ ಹೋಗ್ತೀರಿ 50% ಆದಮೇಲೆ ಫುಲ್ ಅವ್ರು ಪೇಮೆಂಟ್ ಮಾಡ್ತಾರೆ. ನೀವು ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಅದು ಮತ್ತೆ ನಿಮ್ಮ ಮೇಲೆ ತಲೆ ಮೇಲೆ ಬೆಳ್ಕೊಂತಾರೆ. ಒಂದು ಉದ್ಯಮ ಒಂದು ಸ್ಟಾರ್ಟ್ ಮಾಡ್ಬೇಕು, ಹೈನುಗಾರಿಕೆ ಆಗಿರೋದು, ಕುರಿ ಮೇಕೆ ಅಥವಾ ಯಾವುದೇ ಒಂದು ಉದ್ಯಮ, ಅವರು ಬಂಡವಾಳ ಅದನ್ನ ಹಾಕೊಂಡು ಅದರದಿಂದ ಲಾಭ ಪಡ್ಕೊಳ್ಳೋ ಒಂದೊಂದು ಉದ್ದೇಶ ಇದು ಬ್ಯಾಕ್ ಹ್ಯಾಂಡೆಡ್ ಸಬ್ಸಿಡಿ. ಸೊ ಬ್ಯಾಕ್ ಹ್ಯಾಂಡೆಡ್ ಸಬ್ಸಿಡಿ ಇರೋದ್ರಿಂದ ಒಂದು ಒಳ್ಳೇದೇ. ಈಗ ಒಮ್ಮೆಲೆ ಅವ್ರಿಗೆ ಹಣ ಕೊಟ್ಬಿಟ್ರೆ ಅವರು ಬೇರೆ ಬೇರೆದು ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಸೊ ಏನು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅದನ್ನು ಮಾಡೋದಿಲ್ಲ. ಸೊ ಈ ಬ್ಯಾಕ್ ಹ್ಯಾಂಡೆಡ್ ಸಬ್ಸಿಡಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ಈಗ ಕುರಿ ಮೇಕೆನ ಒಂದು 100 ತರ್ತೀನಿ ಅಂದರೆ ತರಲೇಬೇಕು ಅವರು. ಸೊ ತಂದಾಗ ಅವ್ರಿಗೆ ಮಾತ್ರ ದುಡ್ಡು ರಿಲೀಸ್ ಆಗುತ್ತೆ. ಸೊ ತಂದಾದ್ಮೇಲೆ ಅದರದ್ದು ಸ್ಟೆಪ್ ಬೈ ಸ್ಟೆಪ್, ಈಗ ಅದರದ್ದು ಮಾರಾಟ ಮಾಡ್ತಾರೋ ಅಥವಾ ತಳಿ ಸಂವರ್ಧನೆ ಮಾಡ್ತಾರೋ ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಅವ್ರು ಲಾಭ ಪಡ್ಕೊಂಡು ಆ ಸಾಲವನ್ನು ತೀರಿಸ್ಕೊತ ಹೋಗ್ಬೇಕಾಗತ್ತೆ. ಸೊ ಆಮೇಲೆ ಸರ್ ಹೇಳ್ದಂಗೆ 50% ಅದಾದ್ಮೇಲೆ ಅವರು ನಾನು ಹೇಳಿದ್ನೆಲ್ಲ ಸಬ್ಸಿಡಿ ಅದನ್ನ ಅಮೌಂಟ್ನ ಕೊಡ್ತೀನಿ. ಒಂದು ನಮ್ಮ ಸಾಲ ಕೊಡೋರ ಉದ್ದೇಶ ಅಂದ್ರೆ ರೈತ ಬಾಂಧವರು ಅಭಿವೃದ್ಧಿ ಆಗ್ಬೇಕು, ಯಾಕಂದ್ರೆ ಸಾಲ ತೆಗೆದುಕೊಳ್ಳೋದು ಅಂದ್ರೆ ನಾವು ಬೆಳವಣಿಗೆಯಾಗಿ ಇನ್ನು ನಾವು ಮತ್ತೆ ಸಾಲ ಕೊಡೋಂಗ ಆಗ್ಬೇಕು ಅಂತ ಅವ್ರ ಆಸೆ ಇರ್ತದೆ. ಇವ್ರು ಏನ್ ಮಾಡ್ತಾರೆ, ಎಷ್ಟೊಂದು ರೈತ ಬಾಂಧವರು ಸಾಲದ ಸುಳ್ಳು ಸಿಕ್ಕಾಕೊಂಡ್ಬಿಡ್ತಾರೆ, ತಾವು ಹೇಳಿದಂಗೆ ತೆಗೆದುಕೊಂಡು ಅದನ್ನು ಸರಿಯಾಗಿ ಸದುಪಯೋಗ ಮಾಡೋದಿಲ್ಲ. ಅದು ರೈತ ಬಾಂಧವರು ಕಿವಿ ಮಾತು ಹೇಳೋದಂದ್ರೆ ಸಾಲ ಸೌಲಭ್ಯ ತೆಗೆದುಕೊಂಡಾಗ ನಿಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿರ್ತದೆ. ಸಾಲ ತೆಗೆದುಕೊಂಡಿರೋ ಅನ್ನೋದು ಮರಿಬ್ಯಾಡ್ರಿ, ಮತ್ತೆ ಅದನ್ನ ಉಪಯೋಗ ಮಾಡಿಕೊಂಡು ಬಂಡವಾಳ ಹೆಚ್ಚಿರ್ತದೆ, ನಿಮ್ಮ ಶ್ರಮನೂ ಅಷ್ಟೇ ಹೆಚ್ಚು ಮಾಡಿಕೊಂಡು ಲಾಭ ಪಡೆಯಲು ಪ್ರಯತ್ನ ಮಾಡಿ ಅಂತೇಳಿ. ಇನ್ನೊಂದು ಡಾಕ್ಟರ್ ಪತ್ತಾರ ಅವರೇ, ಈಗ ಪ್ರಾತ್ಯಕ್ಷಿಕೆಗಳು ಬಹಳ ಮುಖ್ಯ. ಇವತ್ತು ನಾವು ಕೇಳೋದು ನೋಡೋದು ಏನಿದೆ ಅಲ್ಲ ಅದು ಯಾವಾಗಲೂ ನಮ್ಗೆ ಭಾಳ ಸಹಾಯ ಆಗುತ್ತೆ. ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ, ಅವ್ರಿಗೆ ಖುಷಿ ಆಗುತ್ತೆ. ಮೇಕೆ ಸಾಕಣೆ ಮಾಡುವಂಥವ್ರು, ಕುರಿ ಸಾಕಣೆ ಮಾಡುವಂಥವ್ರು ಅವರ ಒಂದು ಸಕ್ಸಸ್ ಸ್ಟೋರಿಯನ್ನು ಅಂದರೆ ಅವರು ಯಶಸ್ಸಿನ ಕಥೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಅಥವಾ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಈ ಥರ ಹೇಗೆ ಒಂದು ಮಾದರಿಯಾಗಿ ನಾವು ಈ ಒಂದು ಪಶುಸಂಗೋಪನೆ ಮಾಡ್ಬೋದು, ಕುರಿ ಮತ್ತು ಕೋಳಿ ಅಥವಾ ಈ ಮೇಕೆ ಸಾಕಣೆ ಮಾಡ್ಬೋದು ಅನ್ನೋದನ್ನು ಒಂದು ಮಾದರಿಯಾಗಿದೆ ತೋರಿಸೋ ನಿಟ್ಟಿನೊಳಗೆ ಏನಾದರೂ ಬೇರೆ ಸೌಲಭ್ಯಗಳು ಏನಾದರೂ ಇದೆಯಾ ಕೃಷಿ ವಿಜ್ಞಾನ ಕೇಂದ್ರದೊಳಗೆ? ನಿಜವಾಗ್ಲೂ ಈ ಕೃಷಿ ವಿಜ್ಞಾನ ಕೇಂದ್ರ ಅನ್ನೋದು ರೈತರಿಗೆ ಮಾಹಿತಿ ಕೊಡುವಂಥ ಕೇಂದ್ರನೇ ಇದು. ಅಲ್ಲಿ ಬೇರೆ ಬೇರೆ ವಿಜ್ಞಾನಿಗಳಿರ್ತಾರೆ, ಎಲ್ಲನೂ ಕೃಷಿ ಸಂಬಂಧಪಟ್ಟಂಗಾಗಿರ್ಬೋದು ಅಥವಾ ಮಣ್ಣು ವಿಜ್ಞಾನಕ್ಕೆ ಸಂಬಂಧಪಟ್ಟ, ತೋಟಗಾರಿಕೆ ಅಥವಾ ಗೃಹ ವಿಜ್ಞಾನ ಮತ್ತು ಪಶು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಬೇರೆ ಬೇರೆ ವಿಜ್ಞಾನಿಗಳು ಇರ್ತಾರೆ. ಈಗ ಮುಖ್ಯವಾಗಿ ಕುರಿ ಮೇಕೆ ಸಾಕಾಣಿಕೆ ಸುಮಾರು ಜನ ಒಂದು ತರಬೇತಿಗಳನ್ನು ತಗೊಂಡಿದ್ದಾರೆ ಇಲ್ಲಿವರೆಗೂ, ಒಂದು 5-6 ವರ್ಷದಿಂದ. ನಾವು ಬೇರೆ ಬೇರೆ ಸ್ಪಾನ್ಸರ್ಡ್ ಟ್ರೈನಿಂಗ್ ಆಗಿರ್ಬೋದು, ಪೇ ಟ್ರೈನಿಂಗ್ ಕೂಡ ಮಾಡಿದ್ದೀವಿ. ಈ ಸ್ಪಾನ್ಸರ್ಡ್ ಅಂದರೆ ಸ್ಕಿಲ್ ಟ್ರೈನಿಂಗ್ ಫಾರ್ ರೂರಲ್ ಯೂತ್ಸ್ ಅಂತ, ಅದು ಕೂಡ ಇದೆ. ಇದು ಮುಖ್ಯವಾಗಿ ಗ್ರಾಮೀಣ ಯುವಕರಿಗೆ 1 ವಾರದ ತರಬೇತಿ. ಆಮೇಲೆ ಪೇ ಟ್ರೈನಿಂಗ್ ಅಂದರೆ ಕೆಲವೊಂದು ಜನ ಅವರೇನೆ ಫೀ ಶುಲ್ಕ ಭರಿತವಾದ ತರಬೇತಿ ಅಂತ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಸುಮಾರು ಜನ ಸಕ್ಸಸ್ ಸ್ಟೋರಿನೂ ಕೂಡ ನಾವು ಡಾಕ್ಯುಮೆಂಟ್ ಮಾಡಿದ್ದೀವಿ. ಅದರ ಜೊತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೋಡಲಿಕ್ಕೆ ಕುರಿ ಮೇಕೆ ಸಾಕಾಣಿಕೆ, ಕೆಳಗಡೆ ಕೋಳಿ ಸಾಕಾಣಿಕೆ ಘಟಕಗಳು ಕೂಡ ಇದೆ ಸಮಗ್ರವಾಗಿ. ಸೊ ಸುಮಾರು ಅದು ನಾವು ಅಷ್ಟೊಂದು ಅದರಲ್ಲಿ ಕೆಲಸ ಕೂಡ ಮಾಡಿದ್ದೀವಿ. ಸೊ ಅದು ಒಂದು ಒಳ್ಳೆ ಪದ್ಧತಿ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ, ಮತ್ತು ಈ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಸಸ್ಟೈನೇಬಲ್ ಮಾಡೆಲ್ ಅಂತ ಹೇಳ್ಬೋದು. ಡಾಕ್ಟರ್ ಜಯಲಕ್ಷ್ಮಿ ಪತ್ತಾರ್ ಅವರೇ, ಹೇಮಂತ್ ಅವರೇ, ನೋಡ್ರಿ ಈಗ ಕೌಶಲ ಭಾರತ ಅಂತ ಹೇಳ್ತೀವಿ. ಯಾವುದೇ ಒಂದು ಕಸಬಿರಲಿ, ಯಾವುದೋ ಒಂದು ಉದ್ಯೋಗ ಇರಲಿ, ಅದರಲ್ಲಿ ನಾವು ಕೌಶಲವನ್ನು ಪಡೆದಾಗ ಮಾತ್ರ ನಮಗೆ ಅದು ರುಚಿಸ್ತದೆ ಮತ್ತು ಅದರಲ್ಲಿ ಯಶಸ್ಸು ಕಾಣ್ತೀವಿ. ವಿಶೇಷವಾಗಿ ಈ ಒಂದು ಕುರಿ ಮತ್ತು ಮೇಕೆ ಸಾಕಣೆ ಇದ್ರೊಳಗೆ ಆ ಒಂದು ಕೌಶಲ ಭರಿತರಾಗಿ ನಾವು ಹೋಗ್ಬೇಕು. ಎಲ್ಲರೂ ನಾವು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಏನು ಕಿವಿ ಮಾತು ಹೇಳ್ತೀರಿ ಹೇಮಂತ್ ಅವರೇ? ಅಂದರೆ ಈಗ ಬಂಡವಾಳ ಇರುತ್ತೆ ನಮಗೆ, ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಮಾಹಿತಿ ಕೊಡಲಿಕ್ಕೆ ಸಾಕಷ್ಟು ಕೇಂದ್ರಗಳಿದೆ, ಕೆವಿಕ್ಕು ಕೂಡ ಆಗ್ಬೋದು. ಅನೇಕ ಪ್ರಗತಿಪರ ರೈತರು ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಇದ್ದು ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿ ತಪ್ಪುಗಳು ಇರ್ತಾವೆ, ಆ ತಪ್ಪುಗಳನ್ನು ಸುಧಾರಣೆ ಹೇಗೆ ಮಾಡ್ಕೋಬಹುದು ಅನ್ನುವಂಥ ನಿಟ್ಟಿನೊಳಗೆ ಸಾಕಷ್ಟು ಮಾಹಿತಿ ಇರುತ್ತೆ. ಅಂಥವ್ರು ಬಂಡವಾಳ ಹಾಕಬೇಕು, ಮತ್ತು ಆಳು ಕಾಳುಗಳು ಕೂಡ ಸತತವಾಗಿ ನಾವು ಬೇಕಾಗುತ್ತೆ. ಅವರಿಗೂ ಕೂಡ ಟ್ರೈನಿಂಗ್ ಕೊಡಬೇಕು, ನಾವು ಏನು ಮಾಡಬೇಕು, ಯಾವಾಗ ಆಹಾರ ಕೊಡಬೇಕು, ಯಾವಾಗ ನೀರು ಕೊಡಬೇಕು, ಮತ್ತು ಬಿಸಿಲು ಬಂದಾಗ ಅವ್ನ ಹೆಂಗೆ ನೋಡ್ಕೋಬೇಕು, ಚಳಿ ಬಂದಾಗ ಮಳೆ ಬಂದಾಗ ಹೆಂಗೆ ನೋಡ್ಕೋಬೇಕು, ಇಂಥವೆಲ್ಲವೂ ಕೂಡ ಟ್ರೈನಿಂಗ್ ಇರುತ್ತೆ. ಡಾಕ್ಟರ್ ಪತ್ತಾರ್ ಅವರೇ, ನಮ್ಮ ಅಕ್ಕ ಹೋಗ್ಬೇಕಿದ್ದಿಲ್ಲ ಅಂದರೆ ಆಕೆ ಹಸು ಎಷ್ಟು ಚೆನ್ನಾಗಿ ಸಾಕ್ತಿಲ್ಲ ಅಂದರೆ ಅವಳಿಗೆ ಆರಾಮಿಲ್ಲ ಅಂದರೆ ಹಸು ಗೊತ್ತಾಗ್ತಿತ್ತು, ಕಣ ನೀರು ಬರ್ತಿತ್ತು ಅದಕ್ಕೆ. ಅಂದರೆ ಆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿರ್ತಾರೆ. ಈಗ ಕುರಿಗಳನ್ನು ನಾವು ಮೈದಿಡ್ವಿ, ಅವು ಬೇಕಾದಂತ ಹಸಿರು ಹುಲ್ಲನ್ನು ಪ್ರೀತಿಯಿಂದ ನೀಡಿದಾಗ ಅವು ಇನ್ನೂ ಹೆಚ್ಚು ಒಂದು ಬಂಧವನ್ನು ಬೆಳೆಸ್ಕೊತಾವೆ, ಅದಕ್ಕೆ ಅರ್ಥ ಆಗೇ ಆಗ್ತದೆ ಅವಕ್ಕೆ. ಅದಕ್ಕೆ ಆ ರೀತಿಯ ಒಂದು ಬಂಧವನ್ನು ಬೆಳೆಸ್ಕೊಂಡು ಆ ಒಂದು ಪ್ರೀತಿಯಿಂದನೇ ಎಲ್ಲವನ್ನ ನಿಟ್ಟಿನೊಳಗೆ ನಾವು ರೈತ ಬಾಂಧವರು ಕೆಲಸ ಮಾಡಬೇಕು. ಹೇಗೆ ಒಂದು ಯಶಸ್ವಿಯಾಗಿ ಒಂದು ಈ ಒಂದು ಕೃಷಿ ಮಾಡಬೇಕು ಅಂತಂದರೆ, ಕುರಿ ಮೇಕೆ ಸಾಕಣೆ ಮಾಡಬೇಕು ಅಂತಂದರೆ ಇನ್ನೂ ಏನೇನು ಅಂಶಗಳನ್ನು ರೈತ ಬಾಂಧವರು ಅರ್ಥ ಮಾಡ್ಕೊಳ್ಬೇಕು? ಕೃಷಿ ಅನ್ನೋದು ಅದು ಪಾರ್ಟ್ ಟೈಮ್ ಅಲ್ಲ, ಅದು ಫುಲ್ ಟೈಮ್ ಜಾಬೇ. ನೀವು ಬೇರೆ ನಿಮ್ಮ ಮನೆಯಲ್ಲಿದ್ದವ್ರನ್ನ ಯಾರಾದರೂ ಒಂದು ಫುಲ್ ಟೈಮ್ ಜಾಬ್ ಕಳಿಸಿ, ಯಾಕಂದರೆ ಈ ಕೃಷಿ ನಂಬಕ್ಕಾಗಲ್ಲ, ಬೇರೆ ಏನರು ಇರಲಿ ಇಲ್ಲ, ಅದು ಒಂದು ರೀತಿ ಒಳ್ಳೆಯದೇ. ಎಷ್ಟೋ ರೈತ ಬಾಂಧವ್ರು ಹೇಳ್ತಾರೆ, ಮಕ್ಕಳನ್ನ ಸರ್ಕಾರಿ ನೌಕರಿ ಕಳಿಸ್ತಾರೆ, ತಾವು ಇದನ್ನು ಮಾಡ್ತಿರ್ತಾರೆ, ಒಂದಿಲ್ಲ ಒಂದಿಲ್ಲ ಇನ್ಕಮ್ ಇರಲಿ ಅಂತೇಳಿ. ಆದರೆ ಕೃಷಿಯನ್ನು ಪರಿಪೂರ್ಣವಾಗಿ ಮಾಡಬೇಕು ಅಂತಂದಾಗ ಈ ಎಲ್ಲವುಗಳನ್ನು ನಾವು ಭಾಳ ಅನುಲಕ್ಷಿಸಬೇಕಾಗ್ತದೆ. ಮತ್ತು ಹೀಗೆ ತುಂಬ ಯಶಸ್ವಿಯಾಗಿ ಒಬ್ಬ ಕೃಷಿಕ ಆಗಬೇಕು ಅಂದರೆ, ಇವತ್ತು ದುಡ್ಡು ಬೆಳೆಯೋದಿಲ್ಲ ದೇಸಿ ಬೆಳೀತಾ ಅಂತಾರೆ ನೋಡ್ರಿ, ಅಂದರೆ ಆ ಒಂದು ಪ್ರೀತಿ ವಿಶ್ವಾಸವನ್ನು ನಾವು ನಮ್ಮ ಒಂದು ಅನುಬಂಧ ಬೆಳೆಸ್ಕೊಂಡಾಗ ಅದು ಇನ್ನೂ ಹೆಚ್ಚು ಯಶಸ್ಸನ್ನು ನಮ್ಮ ಇನ್ನೊಬ್ಬರಿಗೆ ತೋರ್ಪಡಿಸ್ತದೆ. ನಿಜವಾಗ್ಲೂ ಈಗ ಹೇಳ್ದಂಗೆ ಕೃಷಿ ಆಗಿರ್ಬೋದು ಅಥವಾ ಅದರ ಉಪಕಸಬುಗಳಾಗಿರ್ಬೋದು, ಅದನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಇರಬೇಕು. ಅದರದ್ದು ತರಬೇತಿ ಆದರೂ ತಗೋಬೋದು ನಾವು, ಅಥವಾ ಅದ್ರ ಬಗ್ಗೆ ಯಾರಾದರೂ ಯಶಸ್ವಿ ಕಂಡಂಥ ರೈತರ ಹೊಲಕ್ಕೆ ಭೇಟಿ ಮಾಡ್ಕೋಬೋದು. ಆಮೇಲೆ ಅದರ ಜೊತೆ ನಿರ್ವಹಣೆ ಕ್ರಮಗಳು ಬರ್ತವೆ. ಮುಖ್ಯವಾಗಿ 60-70% ಖರ್ಚು ಹೋಗೋದೆ ಆಹಾರಕ್ಕೆ ಹೋಗುತ್ತೆ. ಸೊ ಅದರದ್ದು ಆಹಾರ ಪದ್ಧತಿಗಳೇನೇ ಇದ್ದಾವೆ, ನಮ್ಮ ಸ್ಥಳೀಯವಾಗಿ ಒಂದು ರಿಸೋರ್ಸ್ ಏನೇನು ಅವೈಲೇಬಲ್ ಇದ್ದಾವೆ ಅದನ್ನು ನಾವು ತೊಗೊಂಡ್ಬಿಟ್ಟು ಯಾವ ಥರ ವೈಜ್ಞಾನಿಕವಾಗಿ ಆಹಾರವನ್ನು ಹಾಕಬೇಕು ಅನ್ನೋದು ಅದನ್ನೊಂದು ಗಮನದಲ್ಲಿ ಇಟ್ಕೋಬೇಕು. ಅದರ ಜೊತೆಗೆ ರೋಗದ ಒಂದು ನಿರ್ವಹಣೆ ಕೂಡ ಮಾಡಬೇಕಾಗುತ್ತೆ. ಯಾಕೆಂದರೆ ರೋಗ ಬಂದಾದ ಮೇಲೆ ಒಂದು ಆರ್ಥಿಕ ನಷ್ಟವನ್ನು ಅನುಭವಿಸ್ಕಿಂತ ಮುಂಚೆನೇ ಏನೇನು ರೋಗದ ಲಕ್ಷಣಗಳಿದ್ದಾವೆ, ಅದರದ್ದು ಏನೇನು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು, ಲಸಿಕಾ ಕ್ರಮಗಳನ್ನು ಏನೇನು ಫಾಲೋ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಾಗಬೇಕು. ಇದರ ಜೊತೆಗೆ ಇವೆಲ್ಲನೂ ನಾವು ಮಾಡ್ತೀವಿ, ಕೃಷಿ ಮಾಡ್ತೀವಿ, ಆಮೇಲೆ ಬೇರೆ ಬೇರೆ ಉಪಕಸಗಳನ್ನು ಮಾಡ್ತೀವಿ. ಬಟ್ ಮಾರುಕಟ್ಟೆ ಕೂಡ ಅಷ್ಟೇ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಮಾರುಕಟ್ಟೆ ಬಹಳ ಒಂದು ಇಂಪಾರ್ಟೆಂಟು. ಸೊ ಎಲ್ಲನೂ ಮಾಡಿಬಿಟ್ಟು ನಿಮಗೆ ಮಾರುಕಟ್ಟೆ ಸಿಗಲಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಸೊ ಮಾರುಕಟ್ಟೆ ವ್ಯವಸ್ಥೆ ಏನೇನಿದೆ, ನಾವು ಏನು ಬೆಳೆದ್ರೆ ಆಗಿರ್ಬೋದು, ಯಾವ ಉಪಕಸಬಗಳನ್ನು ಮಾಡಿದರೆ ನಮಗೆ ಯಾವ ಥರ ಲಾಭ ಬರ ಬರುತ್ತೆ ಅನ್ನೋದು ಕೂಡ ಈ ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಈ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಬಹಳ ಸಂತೋಷ, ಬಹಳ ಅತ್ಯುತ್ತಮ ಮಾಹಿತಿ ಸಿಕ್ತು. ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರು, ತಾವು ಹಿರಿಯ ಪಶು ವಿಜ್ಞಾನಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದೊಳಗೆ ಬಹಳ ಯಶಸ್ವಿಯಾಗಿ ಇತ್ತೀಚೆಗೆ ತಾನೇ ನಿವೃತ್ತಿ ಹೊಂದಿದ್ದ ನಮ್ಮ ಹೇಮಂತ್ ರಾಮಡಿಗೆಯವರು ನಮ್ಮ ಈ ಕಾರ್ಯಕ್ರಮ ಇರೋರು ನಮ್ಮ ಸೌಭಾಗ್ಯ. ಭಾಳ ವಿಸ್ತೃತವಾಗಿ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡಿದಂಗಾಯಿತು. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರು, ನಿಮಗೂ ನಮ್ಮ ಎಲ್ಲ ಕೇಳುವವರಿಗೂ ಧನ್ಯವಾದ. ನಮಸ್ತೆ. ನಮಸ್ಕಾರ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪಶು ಸಂಗೋಪನೆಯ ಪಾತ್ರ ಹಾಗೂ ನಿರ್ವಹಣೆ ಈ ಕುರಿತು ಇದುವರೆಗೂ ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೊಳೀನ್, ಪ್ರಸ್ತುತಿ ನೆರವು ಉಷಾ.